ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಈ ದಿನದ ಕಿಸಾನ್ ವಾಣಿಯಲ್ಲಿ ಮುಂಗಾರಿಗೆ ಸೂಕ್ತವಾದ ಎಣ್ಣೆಕಾಳು ಬೆಳೆಗಳ ಬೇಸಾಯದ ಬಗ್ಗೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ. ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿ ದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ ಮಂಗಳ ಆಸ್ಪತ್ರೆ ಹಾಸನ. ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನು ಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್. ನಿಮ್ಮ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 9449982474. ಮುಂಗಾರಿಗೆ ಸೂಕ್ತವಾದ ಎಣ್ಣೆಕಾಳು ಬೆಳೆಗಳ ಬೇಸಾಯದ ಬಗ್ಗೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಭೈರಪ್ಪನವರ್ ಅವರೇ, ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ತಾವು ಮುಂಗಾರಿಗೆ ಸೂಕ್ತವಾದಂತಹ ಎಣ್ಣೆಕಾಳು ಬೆಳೆಗಳು ಮತ್ತೆ ಅದರ ಸುಧಾರಿತ ಬೇಸಾಯ ಪದ್ಧತಿಗಳು, ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿಯೂ ಈ ವಿಷಯದ ಬಗ್ಗೆ ಒಂದು ಚರ್ಚೆ ಮಾಡೋಣ. ಮೊದಲಾಗಿ ನಮ್ಮ ಆಹಾರ ತಯಾರಿಕೆಯಲ್ಲಿ ಈ ಏನು ಪದಾರ್ಥಗಳನ್ನು ನಾವು ಬಳಕೆ ಮಾಡ್ಕೊಳ್ತೀವಿ, ಅದರಲ್ಲಿ ಪ್ರಮುಖವಾಗಿ ಎಣ್ಣೆ ಖಾದ್ಯ ತೈಲಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾವೆ ಅಂತ ಹೇಳ್ಬಹುದು. ಸೊ ಅದರಲ್ಲಿ ನಾವು ಒಂದು ಅಂಕಿ ಅಂಶಗಳನ್ನು ತೆಗೆದುಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು 30-35 ಗ್ರಾಂ ಖಾದ್ಯ ತೈಲ ಪ್ರತಿದಿನ ಬೇಕು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡುತ್ತೆ. ಅದೇ ತರ ನಾವು ಬೇಳೆಕಾಳು ಬೆಳೆಗಳನ್ನು ತಗೊಂಡ್ರೆ ಪ್ರತಿದಿನ ಒಬ್ಬ ಮನುಷ್ಯ 80 ಗ್ರಾಂ ಬೇಳೆಕಾಳುಗಳನ್ನ ಸೇವನೆ ಮಾಡಬೇಕು ಆರೋಗ್ಯದಿಂದ ಇರಲಿಕ್ಕೆ ಅಂತೇಳಿ ಶಿಫಾರಸು ಮಾಡುತ್ತೆ. ಅದೇ ತರ ನಾವು ಆಹಾರ ಬೆಳೆಗಳು, ರಾಗಿ ಇರಬಹುದು, ಅಕ್ಕಿ ಇರಬಹುದು, ಗೋಧಿ ಇರಬಹುದು, ಇಂಥವುಗಳನ್ನು ಸೇವನೆ ಮಾಡೋದಾದ್ರೆ 500 ಗ್ರಾಂನಷ್ಟು ಒಂದು ದಿನದಲ್ಲಿ ನಾವು ಸೇವನೆ ಮಾಡಬೇಕು ಅನ್ನುವಂತ ಒಂದು ಶಿಫಾರಸ್ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಈ ಎಣ್ಣೆಕಾಳು ಬೆಳೆಗಳ ಒಂದು ಉತ್ಪಾದನಾ ತಾಂತ್ರಿಕತೆಗಳ ನೋಡೋಕ್ಕಿಂತ ಪೂರ್ವದಲ್ಲಿ ಇವುಗಳ ಒಂದು ವಸ್ತುಸ್ಥಿತಿಯನ್ನು ನಾವು ನೋಡಬೇಕಾಗುತ್ತೆ. ಅಂದ್ರೆ ನಮ್ಮ ಒಂದು ಭಾರತದಲ್ಲಿ ಈ ಒಂದು ಎಣ್ಣೆಕಾಳು ಬೆಳೆಗಳ ಒಂದು 26 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಉತ್ಪಾದನೆ ಮಾಡಿ ಸುಮಾರು ಇವತ್ತಿನ ಒಂದು ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ 32 ಮಿಲಿಯನ್ ಟನ್ದಷ್ಟು ಎಣ್ಣೆಕಾಳುಗಳನ್ನ ಅಥವಾ ಖಾದ್ಯ ತೈಲಗಳನ್ನ ಬೀಜಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದರೂ ಕೂಡ ಇದು ಸಾಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬಗೆ ನಾನು ಹೇಳಿದೆ 30-35 ಗ್ರಾಂ ಬೇಕು ಅಂತೇಳಿ, ಅದು ವರ್ಷದ ಲೆಕ್ಕಾಚಾರಕ್ಕೆ ಹೋದ್ರೆ ನಾವು ನಾವು 14 ಕೆಜಿ ಖಾದ್ಯ ತೈಲವನ್ನ ಪ್ರತಿ ವರ್ಷ ಸೇವನೆ ಮಾಡ್ತಾ ಇದ್ದೀವಿ ಅನ್ನೋದೊಂದು ಚಿತ್ರಣ ಗೊತ್ತಾಗುತ್ತೆ. ಬಟ್ ನಮ್ಮ ಡಿಮ್ಯಾಂಡ್ ಅಂದ್ರೆ ನಮ್ಮ ಬೇಡಿಕೆ, ಈ ಬೆಳೆಯುತ್ತಿರುವಂತಹ ಜನಸಂಖ್ಯೆಗೆ ಬೇಡಿಕೆಯನ್ನು ತೆಗೆದುಕೊಂಡ್ರೆ ಸುಮಾರು 17-18 kg ಅಷ್ಟು ಬೇಡಿಕೆ ಇದೆ. ಇದೇ ನಾವು ಜಗತ್ತಿನ ಒಂದು ಸರಾಸರಿ ಖಾದ್ಯ ತೈಲ ಒಂದು ಏನು ಅಂತಂದ್ರೆ ಸೇವನೆ ತೆಗೆದುಕೊಂಡ್ರೆ ಅದು ಸರಾಸರಿ ಒಂದು 24-25 kg ಅಷ್ಟು ಸೇವನೆ ಇದೆ. ಸೊ ನಾವು ವಿಶ್ವ ಮಟ್ಟಕ್ಕೆ ಹೋಲಿಸಿದಾಗ ತುಂಬಾ ಕಡಿಮೆ ಇರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಈ ಖಾದ್ಯ ತೈಲ ಬೆಳೆಗಳನ್ನ ಅಥವಾ ಎಣ್ಣೆ ಕಾಳು ಬೆಳೆಗಳನ್ನ ಉತ್ಪಾದನೆ ಮಾಡುವಂತಹದ್ದು ಬಹಳ ಪ್ರಮುಖ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ನಮ್ಮ ಘನ ಸರ್ಕಾರ, ಭಾರತ ಘನ ಸರ್ಕಾರ ಈ ಎಣ್ಣೆ ಕಾಳು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಅನೇಕ ಯೋಜನೆಗಳನ್ನು ಹಾಕೊಂಡು ಬಂದಿದೆ. ಅದರಲ್ಲಿ ಅಂತಂದ್ರೆ TMO ಅಂತೇಳಿ, ಟೆಕ್ನಾಲಜಿ ಮಿಷನ್ ಆನ್ ಆಯಿಲ್ ಸೀಡ್ಸ್ ಅಂತೇಳಿ 1986 ತಂದ್ರು. ಸೊ ಅದರ ಒಂದು ಮೂಲಕವಾಗಿ ನಾವು ಹೆಚ್ಚು ಉತ್ಪಾದನೆ ಮಾಡೋದಕ್ಕೋಸ್ಕರ 1992 ಯೆಲೋ ರೆವಲ್ಯೂಷನ್ ಅಂದ್ರೆ ಹಳದಿ ಕ್ರಾಂತಿಯ ಒಂದು ಜ್ಯೋತಕವಾಗಿ ಏನು ಅಂತಂದ್ರೆ ಎಣ್ಣೆ ಉತ್ಪಾದನೆ ಅಥವಾ ಖಾದ್ಯ ತೈಲಗಳ ಉತ್ಪಾದನೆಯನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ಆದ್ರೆ ಈ ಅವಕಾಶ ಮೊತ್ತ ಬೆಳೆಯುವಂತಹ ಜನಸಂಖ್ಯೆ ತೆಗೆದುಕೊಂಡ್ರೆ ಮತ್ತು ಈ ಸ್ಪರ್ಧಾತ್ಮಕ ಒಂದು ಬೆಳೆಯ ಒಂದು ಏನು ಅಂತಂದ್ರೆ ಚಿತ್ರಣವನ್ನು ತೆಗೆದುಕೊಂಡ್ರೆ ಇವುಗಳ ಒಂದು ಪ್ರದೇಶ ಮತ್ತು ಉತ್ಪಾದಕತೆ ಕಡಿಮೆ ಆಗ್ತಾ ಬಂತು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಘನ ಸರ್ಕಾರದ ಒಂದು ಭಾರತ ಸರ್ಕಾರದ ಒಂದು ಯೋಜನೆ ಏನಿದಾವಲ್ಲ ಅವನ್ನೆಲ್ಲ ತೆಗೆದುಕೊಂಡು ಎಷ್ಟೋ ಉತ್ಪಾದನೆ ಹೆಚ್ಚಿಗೆ ಮಾಡಿದ್ರೂ ಕೂಡ ನಾವು ಇವತ್ತಿನ ದಿವಸ 18-19 ಅಂಕಿಅಂಶ ನೋಡಿದಾಗ ನಾವು 14 million tons ಖಾದ್ಯ ತೈಲಗಳನ್ನ ಹೊರದೇಶದಿಂದ ತರಿಸ್ಕೊಳ್ತಾ ಇದೆ. ಇದಕ್ಕಾಗಿ ಏನು ಅಂತಂದ್ರೆ 70,000 crore ಘನ ಸರ್ಕಾರ, ಭಾರತ ಸರ್ಕಾರ ವೆಚ್ಚ ಮಾಡ್ತಾ ಇದೆ. ಸೊ ಈ ಒಂದು ಏನು ಅಂತಂದ್ರೆ ಹೊರದೇಶದಿಂದ ತರುವಂತ ಈ ಖಾದ್ಯ ತೈಲ ಪದಾರ್ಥಗಳು, ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಈ ಪಾಮ್ ಆಯಿಲ್ ಅಂತ ಏನು ಹೇಳ್ತೇವಲ್ಲ, ಪಾಮ್ ಆಯಿಲ್ ಪ್ರಮುಖವಾದಂತಹದ್ದು. ಅದರ ನೆಕ್ಸ್ಟ್ ಅಂತಂದ್ರೆ ಸನ್ಫ್ಲವರ್ ಆಯಿಲ್, ನೆಕ್ಸ್ಟ್ ಬರುವಂತಹದ್ದು ಸೋಯಾಬೀನ್ ಆಯಿಲ್. ಸೊ ಈ ಮೂರು ಖಾದ್ಯ ತೈಲಗಳನ್ನ ನಾವು ಹೊರದೇಶಗಳಿಂದ ತರಿಸ್ತಾ ಇದ್ದೇವೆ, ಏನು ಅಂತಂದ್ರೆ ಜನರ ಬೇಡಿಕೆಯನ್ನ ಪೂರೈಕೆ ಮಾಡಲಿಕ್ಕೆ. ಸೊ ಈ ಒಂದು ನಿಟ್ಟಿನಲ್ಲಿ ಏನು ಅಂತಂದ್ರೆ ಇವತ್ತಿನ ದಿವಸ ನಾವು ಈ ಖಾದ್ಯ ತೈಲ ಬೆಳೆಗಳನ್ನ ಅಥವಾ ಎಣ್ಣೆ ಕಾಳು ಬೆಳೆಗಳನ್ನ ಎಷ್ಟು ಬೆಳೆದ್ರೂ ಕೂಡ ಒಂದು ಒಳ್ಳೆ ಅವಕಾಶ ಇದೆ ರೈತರಿಗೆ ಅಂತ ಹೇಳಿ ಈ ಒಂದು ಚಿತ್ರಣದಿಂದ ನಾವು ತಿಳ್ಕೋಬಹುದು. ಸೊ ಇವತ್ತಿನ ದಿವಸ ಸರ್ಕಾರದವರು ಸಾಕಷ್ಟು ಏನಂತಂದ್ರೆ ಈ ಬೆಂಬಲ ಬೆಲೆಗಳನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಕಳೆದ ವರ್ಷ ನಾವು ನೋಡೋದಾದ್ರೆ ಈ ನೆಲಗಡಲೆ ಬೆಳೆಗೆ 7,200 ಕೊಟ್ಟು ಖರೀದಿ ಮಾಡಿದ್ರು. ಆಮೇಲೆ ಇವತ್ತಿನ ದಿವಸ ನಾವು ಮಾರುಕಟ್ಟೆಗೆ ಹೋಗಿ ಈ ನೆಲಗಡಲೆಯನ್ನ ಅಥವಾ ಶೇಂಗಾ ಕಾಳುಗಳನ್ನ ಏನು ಅಂತಂದ್ರೆ ಈ ದಿನಸಿ ಅಂಗಡಿಯಲ್ಲಿ ತೆಗಲಿಕ್ಕೆ ಹೋದ್ರೆ 100-120 kg ಸಿಗುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ಒಂದು ಬೆಳೆಗಳನ್ನು ನಾವು ಮಾಡೋದ್ರಿಂದ ಏನು ಅಂತಂದ್ರೆ ಒಂದು ಒಳ್ಳೆಯ ಆದಾಯವನ್ನು ಗಳಿಸಲಿಕ್ಕೆ ರೈತರಿಗೆ ಅವಕಾಶ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಹಾಗಾದ್ರೆ ಯಾವ ಯಾವ ಎಣ್ಣೆ ಕಾಳು ಬೆಳೆಗಳನ್ನ ನಾವು ಬೆಳಿಲಿಕ್ಕೆ ಈ ಹಾಸನ ಜಿಲ್ಲೆಯಲ್ಲಿ ಅವಕಾಶ ಇದೆ ಅನ್ನೋದನ್ನು ನೋಡಲಾಗಿ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಹಾಸನ ಜಿಲ್ಲೆ ಒಂದು ತಂಪಾದ ವಾತಾವರಣ ಇರುವಂತಹ ಒಂದು ಪ್ರದೇಶ ಮತ್ತು ಆಲೂಗಡ್ಡೆ ಬೆಳೆಯನ್ನ ಬೆಳಿಲಿಕ್ಕೆ ಅತಿ ಯೋಗ್ಯವಾದಂತಹ ಒಂದು ಪ್ರದೇಶ. ನಮ್ಮೆಲ್ಲರಿಗೂ ಗೊತ್ತಿದೆ ಆಲೂಗಡ್ಡೆ ಏನು ಅಂತಂದ್ರೆ ಭೂಮಿಯಲ್ಲಿ ಗಡ್ಡೆಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಬೆಳೆ. ಸೊ ಹೀಗಾಗಿ ಈ ಎಣ್ಣೆ ಕಾಳು ಬೆಳೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ನೆಲಗಡಲೆಯನ್ನು ನಾವು ಮಾಡೋದಾದ್ರೆ ಇದು ಕೂಡ ಭೂಮಿಯಲ್ಲೇ ಒಂದು ಏನು ಅಂತಂದ್ರೆ ಎಕನಾಮಿಕಲ್ ಪಾರ್ಟ್ ಅಥವಾ ಒಂದು ಕಾಯಿಗಳನ್ನು ಬಿಡುವಂತ ಒಂದು ಏನು ಅಂತಂದ್ರೆ ಒಂದು ಸಸ್ಯ ಇರೋದ್ರಿಂದ ಸೊ ಇಲ್ಲಿ ಬೆಳಿಲಿಕ್ಕೆ ತುಂಬಾ ಅವಕಾಶ ಇದೆ. ಮಣ್ಣು ಕೂಡ ತುಂಬಾ ಏನು ಅಂತಂದ್ರೆ ಸೂಕ್ತವಾಗಿರೋದ್ರಿಂದ, ವಾತಾವರಣ ಕೂಡ ತುಂಬಾ ಸೂಕ್ತ ಇರೋದ್ರಿಂದ, ಆಮೇಲೆ ಈ ಒಂದು ಬೆಳೆ ಮಾಡಲಿಕ್ಕೆ ಅಷ್ಟೊಂದು ಏನು ಅಂತಂದ್ರೆ ರೈತರು ಶ್ರಮ ಪಡೋ ಅವಶ್ಯಕತೆನೂ ಇಲ್ಲ ಹೆಚ್ಚಿಗೆ ಒಂದು ಇದರಲ್ಲಿ ತೊಂದರೆಗಳು ಬರೋದು ಅಂತ. ಯಾಕಂದ್ರೆ ಇದರಲ್ಲಿ ಕೂಡ ಸಾಕಷ್ಟು ಏನು ಅಂತಂದ್ರೆ ಆಧುನಿಕ ತಾಂತ್ರಿಕತೆಗಳು ಸಾಕಷ್ಟು ಬಂದಿದೆ. ಒಕ್ಕಣೆ ಮಾಡ್ಕೊಂಡ್ರೆ ಹಿಡ್ಕೊಂಡು ಕಟಾವು ಮಾಡುವವರಿಗೂ ಕೂಡ ಇವತ್ತಿನ ದಿವಸ ಈ ಒಂದು ಬೆಳೆಗಳಲ್ಲಿ ಕೂಡ ನಾವು ಯಾಂತ್ರೀಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ರೈತರು ಏನು ಅಂತಂದ್ರೆ ಈ ಒಂದು ಬೆಳೆಗಳ ಕಡೆ ಒಲವು ತೋರಿಸಿದ್ದೆ ಆದ್ರೆ ಖಂಡಿತವಾಗಿ ಅವರು ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ, ಜೊತೆಗೆ ಒಂದು ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ತುಂಬಾ ಅವಕಾಶ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ ನಾವು ಎಣ್ಣೆ ಕಾಳು ಬೆಳೆಗಳನ್ನ ಹಾಸನ ಜಿಲ್ಲೆಗೆ ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ನಾವು ಎಣ್ಣೆಕಾಳು ಬೆಳೆಗಳನ್ನ ಅಂತಂದ್ರೆ 9 ಎಣ್ಣೆಕಾಳು ಬೆಳೆಗಳನ್ನು ನಾವು ಪಟ್ಟಿ ಮಾಡ್ತೇವೆ. ಅದರಲ್ಲಿ ಪ್ರಮುಖವಾದದ್ದು ಅಂತಂದ್ರೆ ನೆಲಗಡಲೆ ಅಥವಾ ಶೇಂಗಾ, ಎರಡನೇದು ಸೂರ್ಯಕಾಂತಿ, ಮೂರನೇದು ಸೋಯಾ ಅವರೆ, ಎಳ್ಳು, ಉಚ್ಚೆಳ್ಳು, ಆಮೇಲೆ ಸಾಸಿವೆ, ಕುಸುಬೆ ಅಥವಾ ಕುಸುಮೆ, ಹರಳು ಮತ್ತು ಅಗಸೆ. ಇವು 9 ಎಣ್ಣೆಕಾಳು ಬೆಳೆಗಳನ್ನು ನಾವು ಖಾದ್ಯ ತೈಲ ಬೆಳೆಗಳಾಗಿ ಪರಿಗಣಿಸ್ತೇವೆ. ಇದರಲ್ಲಿ 7 ಖಾದ್ಯ ತೈಲ ಬೆಳೆಗಳನ್ನು ನಾವು ಆಹಾರ ಪದಾರ್ಥದಲ್ಲಿ ಉಪಯೋಗ ಮಾಡಲಿಕ್ಕೆ ಯೋಗ್ಯವಾದಂತ ಎಣ್ಣೆಕಾಳು ಬೆಳೆಗಳಂತ ಹೇಳಿ ಗುರುತಿಸಿದೆ. ಇನ್ನು 2 ಯಾವುವು ಅಂತಂದ್ರೆ ಅವು ತಿನ್ನಲಿಕ್ಕೆ ಯೋಗ್ಯ ಅಲ್ಲ, ಬಟ್ ಅವು ಏನು ಅಂತಂದ್ರೆ ಕಾರ್ಖಾನೆಗೆ ಆಗ್ಲಿ ಬೇರೆ ಒಂದು ಏನು ಅಂತಂದ್ರೆ ವ್ಯವಸ್ಥೆಯಲ್ಲಿ ಅವುಗಳ ಬಳಕೆ ಯಥೇಚ್ಛವಾಗಿ ಇರ್ತಾ ಇರೋದ್ರಿಂದ ಅವನು ಕೂಡ ಬೆಳಿಲಿಕ್ಕೆ ತುಂಬಾ ಅವಕಾಶ ಇದೆ. ಆ 2 ಬೆಳೆಗಳು ಯಾವುವು ಅಂತಂದ್ರೆ ಹರಳು ಮತ್ತು ಅಗಸೆ. ಈ 2 ಏನಂತಂದ್ರೆ ಖಾದ್ಯ ತೈಲ ಬೆಳೆಗಳು ಅಥವಾ ಎಣ್ಣೆ ಕಾಳು ಬೆಳೆಗಳು ಮಾನವನ ಒಂದು ಖಾದ್ಯ ತೈಲ ಎಣ್ಣೆಯಾಗಿ ಅಥವಾ ಖಾದ್ಯ ತೈಲವಾಗಿ ಬಳಸಲಿಕ್ಕೆ ಯೋಗ್ಯ ಇಲ್ಲದೇ ಇರೋದ್ರಿಂದ, ಆ ಎಣ್ಣೆಯಲ್ಲಿ ವಿಷ ಪದಾರ್ಥಗಳು ಇರೋದ್ರಿಂದ ಆ ಎಣ್ಣೆಗಳ ಬಳಕೆ ಅಷ್ಟೊಂದು ಸೂಕ್ತ ಅಲ್ಲ. ಹೀಗಾಗಿ ನಾವು ಇವತ್ತಿನ ದಿವಸ ಹಾಸನ ಜಿಲ್ಲೆಗೆ ಎಲ್ಲೆಲ್ಲಿ ನಾವು ಈ 7 ಬೆಳೆಗಳನ್ನು ಬೆಳಿಲಿಕ್ಕೆ ಅವಕಾಶ ಇದೆ, ಜೊತೆಗೆ ಉಳಿದಂತ 2 ಬೆಳೆಗಳನ್ನ ಬೆಳಿಲಿಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ, ಅದರ ಒಂದು ಚರ್ಚೆಯನ್ನು ಇವತ್ತು ಮಾಡೋಣ. ಸೊ ಪ್ರಮುಖವಾಗಿ ನಾವು ಬರುವುದಾದ್ರೆ ಅಥವಾ ನೋಡೋದಾದ್ರೆ ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಎಣ್ಣೆ ಕಾಳು ಉತ್ಪಾದನೆ ಮಾಡುವಂತ ಒಂದು ಬೆಳೆ ಅಂತಂದ್ರೆ ನೆಲಗಡಲೆ. ನಂತರದ ಸ್ಥಾನದಲ್ಲಿ ಬರುವಂತಹದ್ದು ಸಾಸಿವೆ. ನಾವು ಏನು ಅಂತಂದ್ರೆ ಈ ಉತ್ತರ ಭಾರತದ ಕಡೆ ಹೋದ್ರೆ ಯಥೇಚ್ಛವಾಗಿ ಬೆಳೆಯುವಂತಹ ಖಾದ್ಯ ತೈಲ ಬೆಳೆ ಅಥವಾ ಎಣ್ಣೆಕಾಳು ಬೆಳೆ ಅಂತಂದ್ರೆ ಸಾಸಿವೆ. ಸೊ ಇದನ್ನ ಅವರು ಏನು ಅಂತಂದ್ರೆ ಆಹಾರ ಪದಾರ್ಥದಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಅಂತಂದ್ರೆ ಒಂದೇ ಒಂದು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಥವಾ ಒಂದು ಏನು ಅಂತಂದ್ರೆ ಋಣಾತ್ಮಕ ಅಂಶ ಅಂತಂದ್ರೆ ಯೂರಿಸಿಕ್ ಆಸಿಡ್ ಅನ್ನುವಂತ ಒಂದು ಏನು ಅಂತಂದ್ರೆ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಅಥವಾ ಬೇಡಾದ ಒಂದು ವಸ್ತು ಆ ಖಾದ್ಯದಲ್ಲಿ ಇರೋದ್ರಿಂದ ಅದನ್ನ ಪ್ರತ್ಯೇಕ ಮಾಡಿ ಖಾದ್ಯವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅಥವಾ ಕೆಲವೊಂದು ತಳಿಗಳು ಈ ಯೂರಿಸಿಕ್ ಆಸಿಡ್ ಕಡಿಮೆ ಇರುವಂತಹ ತಳಿಗಳನ್ನು ಕೂಡ ಇವತ್ತು ಬಿಡುಗಡೆ ಮಾಡಿ ಅವುಗಳನ್ನು ಕೂಡ ಸಾಗುವಳಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಅತಿ ಹೆಚ್ಚು ಏನು ಅಂತಂದ್ರೆ ಉತ್ಪಾದನೆ ಮಾಡುವಂತ ಎಣ್ಣೆಕಾಳು ಬೆಳೆಗಳು ಅಂತಂದ್ರೆ ಪಟ್ಟಿ ಮಾಡ್ಕೊಂತ ಹೋದ್ರೆ ನಮ್ಮ ಭಾರತದಲ್ಲಿ ನೆಲಗಡಲೆ ಮತ್ತು ಸಾಸಿವೆ, ಮೂರನೇ ಸ್ಥಾನದಲ್ಲಿ ನಾವು ನೋಡೋದಾದ್ರೆ ಸೂರ್ಯಕಾಂತಿ ಬೆಳೆಯನ್ನು ಕೂಡ ನಾವು ಪಟ್ಟಿ ಮಾಡೋದು. ಅದೇ ಜಗತ್ತಿಗೆ ತೆಗೆದುಕೊಂಡ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಎಣ್ಣೆಕಾಳು ಬೆಳೆಯುವಂತ ಬೆಳೆ ಯಾವುದು ಅಂತ ಕೇಳಿದ್ರೆ ಸೋಯಾಬೀನ್. ಸೋಯಾಬೀನ್ ಮೊದಲೇ ಸ್ಥಾನದಲ್ಲಿ ಬರುತ್ತೆ, ನಂತರ ಸ್ಥಾನದಲ್ಲಿ ಬೇರೆ ಬೇರೆ ಎಣ್ಣೆ ಆಯಿಲ್ ಪಾಮ್ ಬರುತ್ತೆ. ಸೊ ನಂತರ ಈ ತರ ಬೇರೆ ಬೇರೆ ಎಣ್ಣೆ ಅಥವಾ ಖಾದ್ಯ ತೈಲ ಬೆಳೆಗಳನ್ನ ಬೆಳೆಯುವುದನ್ನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಸೊ ಮೊದಲನೇದಾಗಿ ನಾವು ಈ ನೆಲಗಡಲೆ ಬೆಳೆಗೆ ಬಂದ್ರೆ ಈ ಒಂದು ಬೆಳೆಯ ಒಂದು ಏನು ಅಂತಂದ್ರೆ ಮಹತ್ವ ನಾವು ತಿಳ್ಕೊಳ್ಳೋದಾದ್ರೆ ಇದು ಒಂದು ಏನು ಅಂತಂದ್ರೆ ಲೆಗ್ಯುಮಿನಸ್ ಅಂತಂದ್ರೆ ದ್ವಿದಳ ಜಾತಿ, ಆ ದ್ವಿದಳ ಜಾತಿಗೆ ಸೇರಿದಂತ ಒಂದು ಪ್ರಭೇದ ಇದು. ನಾವು ಯಾವ ಒಂದು ಸಸ್ಯವನ್ನ ದ್ವಿದಳ ಧಾನ್ಯ ಅಥವಾ ದ್ವಿದಳ ಪ್ರಭೇದಕ್ಕೆ ಸೇರಿಸ್ತೀವಿ ಆ ಒಂದು ಸಸ್ಯದ ಒಂದು ವಿಶೇಷತೆ ಏನು ಅಂತಂದ್ರೆ ಬೇರುಗಳ ಮೇಲೆ ಗಂಟುಗಳನ್ನು ಉತ್ಪಾದನೆ ಮಾಡಿ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತ ಒಂದು ಏನು ಅಂತಂದ್ರೆ ಸಾಮರ್ಥ್ಯವನ್ನು ಹೊಂದಿದೆ. ಎರಡನೇದು ಈ ಬೆಳೆಯನ್ನು ನಾವು ಬೆಳೆದಾಗ ಇದು ಒಂದು ಏನು ಅಂತಂದ್ರೆ ಒಂದು 100-115 ದಿವಸದಲ್ಲಿ ಕಟಾವಿಗೆ ಬರುವಂತ ಒಂದು ಬೆಳೆ ಇದೆ. ಇದನ್ನು ನಾವು ಮುಂಗಾರು ಮತ್ತು ಬೇಸಿಗೆಯಲ್ಲೂ ಮಾಡುವಂತ ಒಂದು ಅವಕಾಶ ಇದೆ. ಇದನ್ನು ನಾವು ಉಷ್ಣವಲಯದ ಬೆಳೆ ಅಂತ ಕೂಡ ಹೇಳ್ತೇವೆ. ಒಂದು 25-30 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಉಷ್ಣತೆ ಇರುವಂತಹ ಪ್ರದೇಶದಲ್ಲಿ ಇದನ್ನು ನಾವು ಸುಲಭವಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ ಒಂದು ಎಣ್ಣೆ ಕಾಳು ಬೆಳೆಯಲ್ಲಿ ಆ ಕಾಳಿನಲ್ಲಿ ಎಣ್ಣೆ ಅಂಶ ಎಷ್ಟು ಅಂತ ನಾವು ನೋಡಿದಾಗ ಶೇಕಡ 45-50% ಎಣ್ಣೆ ಇರುವುದನ್ನು ನಾವು ಕಂಡುಕೊಳ್ತೇವೆ. ಇದು ಉತ್ಕೃಷ್ಟವಾದಂತ ಎಣ್ಣೆ ಅಂತ ಹೇಳಿ ಹೇಳ್ಬೋದು, ಖಾದ್ಯ ತೈಲ ಅಂತ ಹೇಳ್ಬೋದು. ಎಲ್ಲಾ ಎಣ್ಣೆಗಳಿಗೂ ಅದರಲ್ಲಿ ಸನ್ಫ್ಲವರ್ ಮತ್ತು ನೆಲಗಡಲೆ ಎಣ್ಣೆ ಅತಿ ಶ್ರೇಷ್ಠವಾದಂತ ಖಾದ್ಯ ತೈಲ ಪದಾರ್ಥಗಳಂತ ಹೇಳಿ ನಾವು ಹೇಳ್ಬಹುದು. ಇನ್ನು ನೆಲಗಡಲೆಗೆ ನಾನು ಇನ್ನೊಂದು ಏನು ಅಂತಂದ್ರೆ, ಈಗಾಗಲೇ ಎಣ್ಣೆ ಅಂಶ ಮತ್ತು ಅದು ದ್ವಿದಳ ಜಾತಿಗೆ ಸೇರಿದಂತ ಒಂದು ಪ್ರಭೇದ ಅಂತ ಹೇಳಿ ಕೂಡ ಹೇಳಿದೆ. ಇದರ ಜೊತೆಗೆ ನಾವು ಎಣ್ಣೆಯನ್ನು ತೆಗೆದ ಮೇಲೆ ಆ ಹಿಂಡಿ ಇದೆಯಲ್ಲ, ಆ ಹಿಂಡಿಯಲ್ಲಿ ಸೇಕ್ತ ಏನಂತಂದ್ರೆ 25-30% ಸಸಾರಜನಕ, ಅದನ್ನು ಪ್ರೋಟೀನ್ ಅಂತ ಹೇಳ್ತೀವಿ. ಉತ್ಕೃಷ್ಟವಾದಂತ ಒಂದು ಪ್ರೋಟೀನ್ ಇರೋದ್ರಿಂದ ಅದನ್ನ ನಾವು ಜಾನುವಾರುಗಳಿಗೆ ಫೀಡ್ ಆಗಿ ಬಳಕೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದರ ಜೊತೆಗೆ ಆ ಏನಂತಂದ್ರೆ ಕೇಕ್ ಅಥವಾ ಏನು ಹಿಂಡಿಯಲ್ಲಿ ಸಾಕಷ್ಟು ಪೋಷಕಾಂಶಗಳ ಇರುವುದು ಕೂಡ ನಾವು ಪತ್ತೆ ಮಾಡಿದ್ವಿ. ಸಾರಜನಕವನ್ನು ತೆಗೆದುಕೊಂಡ್ರೆ 7.3% ಸಾರಜನಕ ಇದೆ, 1.8% ರಂಜಕ ಇದೆ, 1.2% ಪೊಟ್ಯಾಶ್ ಇದೆ. ಸೊ ಇಷ್ಟೊಂದು ಸತ್ವಭರಿತ ನಾವು ಏನು ಅಂತಂದ್ರೆ ಹಿಂಡಿಗಳನ್ನ ಭೂಮಿಗೆ ಹಾಕೋದ್ರಿಂದ ಫಲವತ್ತತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನೂ ಒಂದು ಏನು ಅಂತಂದ್ರೆ, ಈ ಬೆಳೆಯನ್ನ ಕಟಾವು ಮಾಡಿದ ಮೇಲೆ ಆ ಬರುವಂತ ಹೊಟ್ಟು ಏನಿದೆಯಲ್ಲ, ಅದು ಕೂಡ ಉತ್ಕೃಷ್ಟವಾದಂತ ಜಾನುವಾರುಗಳಿಗೆ ಮೇವು ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಬೆಳೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಒಂದು ಸಾಕಷ್ಟು ಅನುಕೂಲತೆಗಳು ಇರೋದ್ರಿಂದ ಈ ಬೆಳೆಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ತಳಿಗಳು ಇನ್ನು ಈ ಒಂದು ಬೆಳೆಯಲ್ಲಿ ನಾವು ನೋಡೋದಾದ್ರೆ ತಲೆತಲಾಂತರದಿಂದ ಮಾಡಿಕೊಂಡ ಬಂದಂತ ಒಂದು ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿರುವಂತಹ ಒಂದು ತಳಿ ಅಂತಂದ್ರೆ TME2, ಗುಲಾಬಿ ಬಣ್ಣದ ದುಂಡಾಕಾರದ ಗೋಲಿ ಆಕಾರದ ತಳಿ. ಈ ಒಂದು ತಳಿಯ ವಿಶೇಷ ಏನಂತಂದ್ರೆ 110-115 ದಿವಸಕ್ಕೆ ಕಟಾವಿಗೆ ಬರುವಂತಹದ್ದು. ಒಂದೇ ಒಂದು ತೊಡಕು ಈ ಒಂದು ಬೆಳೆಯಲ್ಲಿ ಏನಂತಂದ್ರೆ, ಮಾಗುವ ಹಂತದಲ್ಲಿ ಈ ತಳಿಯ ಒಂದು ಎಲೆಗಳು ಎಲೆ ಚುಕ್ಕೆ ರೋಗಕ್ಕೆ ತುತ್ತಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ರೈತರು ಈ ತಳಿಯನ್ನ ಸಾಕಷ್ಟು ಏನಂತಂದ್ರೆ ಈ ಕಾರ್ಖಾನೆಗೆ ಖಾದ್ಯ ತೈಲವಾಗಿ ಪರಿವರ್ತನೆ ಮಾಡಲಿಕ್ಕೆ ಎಲ್ಲಾ ಕಾರ್ಖಾನೆಯವರು ಪ್ರಿಫರ್ ಅಥವಾ ಏನಂತಂದ್ರೆ ಬೇಡಿಕೆ ಇರುವಂತ ಒಂದು ತಳಿ ಅಂತಂದ್ರೆ TME2. ಇವತ್ತಿನ ದಿವಸನೂ ಕೂಡ ಇವತ್ತು ಪ್ರಚಲಿತ ಇರುವಂತ ಒಂದು ತಳಿ, 1974-75 ಬಿಡುಗಡೆ ಆದಂತ ಒಂದು ತಳಿ ಇವತ್ತಿನ ದಿವಸ ಪ್ರಚಲಿತ ಇದೆ. ಇದರ ಜೊತೆಗೆ GPBD4 ಅನ್ನುವಂತ ಒಂದು ತಳಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಬಿಡುಗಡೆ ಮಾಡಿದ್ರು. ಸೊ ಈ ಒಂದು ತಳಿಯ ವಿಶೇಷತೆ ಏನು ಅಂತಂದ್ರೆ, TME2 ಇರುವಂತಹ ಎಲ್ಲಾ ಗುಣಗಳು ಇದರಲ್ಲಿದೆ. ಒಂದೇ ಒಂದು ಏನು ಅಂತಂದ್ರೆ, ಎಲೆ ಚುಕ್ಕೆ ರೋಗ ಏನು TME2 ಬರುತ್ತಲ್ಲ ಇದಕ್ಕೆ ಬರೋದೇ ಇಲ್ಲ. ಎಲೆ ಚುಕ್ಕೆ ರೋಗದಿಂದ ಮುಕ್ತ ಆಗಿರುವಂತ ಒಂದು ತಳಿ ಅಂತಂದ್ರೆ GPBD4. ಸೊ ಅವರು ಬಿಡುಗಡೆ ಮಾಡುವಂತದ್ದು. ಇದರ ಜೊತೆಗೆ DH330 ಅನ್ನುವಂತ ಒಂದು ತಳಿ ಇದೆ, ICGV9114 ಅನ್ನುವಂತ ತಳಿ ಇದೆ. ಸೊ ಇವು ಎಲ್ಲ ತಳಿಗಳನ್ನ ನಾವು ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ರೈತರಿಗೆ ಒಂದು ಪ್ರಶ್ನೆ ಬರುತ್ತೆ, ಬೀಜಗಳು ಎಲ್ಲಿ ಸಿಗುತ್ತೆ? ಸೊ ಒಂದು ಏನು ಅಂತಂದ್ರೆ, ಈ KOF ಕರ್ನಾಟಕ ಎಣ್ಣೆ ಕಾಳು ಬೆಳೆಗಾರರ ನಿಗಮ ಏನಿದೆಯಲ್ಲ, ಅವರು ಕೂಡ ಸರಬರಾಜು ಮಾಡುವಂತ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು GKVK ಇದೆಯಲ್ಲ, NSP ಘಟಕದಲ್ಲೂ ಕೂಡ ಈ ಏನಂತಂದ್ರೆ ಈ ಒಂದು ನೆಲಗಡಲೆ ಬೀಜದ ಲಭ್ಯತೆಯನ್ನು ಇರುವುದು ಕೂಡ ಕಂಡುಕೋಬಹುದು. ಇನ್ನು ಈ ಬೆಳೆ ಮಾಡುವುದಾದ್ರೆ ಏನು ಅಂತಂದ್ರೆ, ಈಗಾಗಲೇ ನಾ ಹೇಳಿದೆ, ಮಣ್ಣು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಹೆಚ್ಚು ಜೇಡಿ ಇರುವಂತಹ ಮಣ್ಣು ಈ ಬೆಳೆಗಳಿಗೆ ಪರ್ಟಿಕ್ಯುಲರ್ಲಿ ನೆಲಗಡಲೆ ಅಥವಾ ಶೇಂಗಾ ಬೆಳೆಗೆ ಯೋಗ್ಯ ಅಲ್ಲ ಅಂತ ಹೇಳ್ಬೋದು. ಮರಳು ಮಿಶ್ರಿತ ಮಣ್ಣು ತುಂಬಾ ಯೋಗ್ಯ. ಎಲ್ಲಿ ನಾವು ಆಲೂಗಡ್ಡೆ ಮಾಡ್ತೀವಿ, ಎಲ್ಲಿ ತಂಬಾಕು ಬೆಳೆ ಮಾಡ್ತೀವಿ, ಅಂತಹ ಒಂದು ಪ್ರದೇಶದಲ್ಲಿ ನಾವು ನೆಲಗಡಲೆಯನ್ನ ಸುಲಭವಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. ಯಾಕಂತಂದ್ರೆ ಈ ಬೆಳೆಯ ಕಾಯಿಗಳು ಭೂಮಿಯ ಆಳಕ್ಕೆ ಇಳಿದು ಬಿಟ್ಟು ಏನಂದ್ರೆ ಉತ್ಪಾದನೆ ಮಾಡುವ ಒಂದು ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ನಾವು ಈ ಭೂಮಿಯ ಒಂದು ಸಿದ್ಧತೆ ಬೀಜಕ್ಕೆ ಬಂದ್ರೆ, ಸೊ ಸಾಮಾನ್ಯವಾಗಿ ನಾವು ನೇಗಿಲನ್ನು ಹೊಡೆದು ಕುಂಟೆ ಇಂದ ನಾವು ಚೆನ್ನಾಗಿ ಉಳುಮೆ ಮಾಡಿ ಸಣ್ಣ ಮಣ್ಣಿಗೆ ಅಂದ್ರೆ ಮೃದುವಾದ ಒಂದು ಭೂಮಿಯನ್ನ ಸಿದ್ಧತೆ ಮಾಡಿಕೊಂಡು ನಾವು ಪ್ರತಿ ಎಕರೆಗೆ ಬೇಕಾದಂತ ಬೀಜ ನಾವು ತೆಗೆದುಕೊಂಡ್ರೆ, ಇಲ್ಲಿ ಎರಡು ತಳಿಗಳನ್ನು ನಾವು ಇಲ್ಲಿ ಪರಿಚಯ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಏನು ಅಂತಂದ್ರೆ ಗುಚ್ಚ ತಳಿ ಅಂತ ಹೇಳ್ತೇವೆ, ಅಥವಾ ಗೆಜ್ಜೆ ಸಿಂಗ ಅಂತ ಕೂಡ ಹೇಳ್ತೇವೆ, ಇನ್ನೊಂದು ಹಬ್ಬುವ ತಳಿ ಅಂತಲೂ ಕೂಡ ಹೇಳ್ತೇವೆ. ಈಗಾಗಲೇ ಹಬ್ಬುವ ತಳಿ ಅದು ಆಲ್ಮೋಸ್ಟ್ ಇಲ್ಲೇ ಬೆಳೆಯೋದು ತುಂಬಾ ಕಡಿಮೆ. ಉತ್ತರ ಕರ್ನಾಟಕದಲ್ಲಿ ಅನೇಕ ರೈತರು ಬೆಳೆಯುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮಾಡುವಂತಹದಾದ್ರೆ ಗುಚ್ಚ ತಳಿಗಳನ್ನ ಬೆಳೆಯುದು. ಈಗಾಗಲೇ ನಾ ಹೇಳಿದಂತ ಎಲ್ಲಾ ತಳಿಗಳು ಗುಚ್ಚ ತಳಿಗಳು ಅಂತ ಹೇಳಿ ನಾವು ಹೇಳ್ಬೋದು, ಅಥವಾ ಗೆಜ್ಜೆ ಶಿಂಗ ಅಂತ ಕೂಡ ಹೇಳ್ಬೋದು. ಸೊ ಈ ಒಂದು ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಪ್ರತಿ ಎಕರೆಗೆ 45 ಕೆಜಿ ಬೀಜ ಬೇಕಾಗುತ್ತೆ. ಪ್ರತಿ ಒಂದು ಎಕರೆಗೆ 45 ಕೆಜಿ ಬೀಜ ಬೇಕಾಗುತ್ತೆ. ಈ ಬೀಜವನ್ನು ನಾವು ಬಿತ್ತುವುದಾದ್ರೆ 1 ಅಡಿ ಸಾಲಿನಲ್ಲಿ ಬೀಜದಿಂದ ಬೀಜಕ್ಕೆ 10-15 ಸೆಂಟಿಮೀಟರ್ ಅಂತರ ಕೊಟ್ಟು ಕೂರಿಗೆಯಿಂದ ಬಿತ್ತನೆ ಮಾಡೋದು ಉತ್ತರ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲೇ ಮಾಡೋದಾದ್ರೆ ನೇಗಿಲ ಹಿಂದೆ ಮೊದಲು ನೇಗಿಲ ಸಾಲುಗಳನ್ನು ತೆಗೆದು ಹಿಂದಗಡೆ ಬೀಜ ಹಾಕುವಂತ ಒಂದು ಪದ್ಧತಿಯನ್ನ ರೈತರು ರೂಢಿಸಿಕೊಂಡಿದ್ದಾರೆ. ಅದನ್ನು ಕೂಡ ಇಲ್ಲಿ ಏನು ಫಾಲೋ ಮಾಡಬಹುದು. ಇನ್ನು ಬಿತ್ತುವುದಾದ್ರೆ ನಾ ಈಗಾಗಲೇ ಹೇಳ್ತಾ ಇದ್ದೆ, 12 ಇಂಚ್ ಸಾಲಿಂದ ಸಾಲಿಗೆ ಅಥವಾ 30 ಸೆಂಟಿಮೀಟರ್ ಅಥವಾ 1 ಅಡಿ ಅಂತರ ಕೊಟ್ಟು ನೇಗಿಲಿಂದಾಗ್ಲಿ ಅಥವಾ ಕೂರಿಗೆಯಿಂದಾಗ್ಲಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಇನ್ನು ಬಿತ್ತನೆ ಮಾಡೋದು 3-4 ವಾರ ಮೊದಲು ಒಂದು 3-4 ಟನ್ನದಷ್ಟು ನಾವು ಏನು ಅಂತಂದ್ರೆ ತಿಪ್ಪೆ ಗೊಬ್ಬರವನ್ನ ಮಣ್ಣಿಗೆ ಸೇರಿಸೋದು ಬಹಳ ಸೂಕ್ತ. ಇದರ ಜೊತೆಗೆ ಈ ಬೆಳೆಗೆ ಬರುವಂತ ಕೆಲವೊಂದು ರೋಗಗಳನ್ನು ಹತೋಟಿ ಮಾಡಿಕೊಳ್ಳಿಕ್ಕೆ ಟ್ರೈಕೋಡರ್ಮಾ ಅನ್ನುವಂತ ಒಂದು ಶಿಲೀಂಧ್ರ ನಾಶಕವನ್ನ ನಾವು ಈ ತಿಪ್ಪೆ ಗೊಬ್ಬರ ಜೊತೆ ಪ್ರತಿಯೊಂದು ಟನ್ನಿಗೆ 1 ಕೆಜಿ ಆಗಲಿ 2 ಕೆಜಿ ಆಗಲಿ ಇಲಾಖೆಯ ಮೂಲಕ ಈಗಾಗಲೇ ಅದನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಹಾಕೊಳ್ಳೋದ್ರಿಂದ ಈ ಏನು ಅಂತಂದ್ರೆ ಮಣ್ಣಿನ ಮೂಲಕ ಬರುವಂತಹ ಕೆಲವೊಂದು ರೋಗಾಣುಗಳನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇನ್ನು ಇದಕ್ಕೆ ನಾವು ಶಿಫಾರಸು ಮಾಡಿದ ಗೊಬ್ಬರಗಳನ್ನ ತೆಗೆದುಕೊಂಡ್ರೆ ಸಾರಜನಕ ರಂಜಕ ಪೊಟ್ಯಾಶ್ ನಾವು ಖುಷ್ಕಿ ಪ್ರದೇಶದಲ್ಲಿ ನಾವು ಮಾಡೋದಾದ್ರೆ 10 ಕೆಜಿ ಸಾರಜನಕ 20 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಶ್ನ ಒದಗಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ಹಾಕೋದಾದ್ರೆ 1/2 ಚೀಲ DAP 1/2 ಚೀಲ ಪೊಟ್ಯಾಶ್ ಎರಡನ್ನು ಮಿಶ್ರಣ ಮಾಡಿ ಏನ್ ನಾವು ಮೊದಲು ನೇಗಿಲು ಸಾಲ್ ಬಿಡ್ತೇವಲ್ಲ ಆ ಸಾಲ್ ಬಿಟ್ಟ ಮೇಲೆ ಗೊಬ್ಬರಗಳನ್ನು ಹಾಕೊಂಡು ಆಮೇಲೆ ಕಾಳನ್ನು ಹಾಕೊಳ್ಳೋದು ಬಹಳ ಮುಖ್ಯ. ಯಾಕಂತಂದ್ರೆ ಮೊದಲು ಗೊಬ್ಬರ ಬೀಳಬೇಕು, ಆಮೇಲೆ ಅದರ ಮೇಲೆ ಮಣ್ಣು ಬಿದ್ದು ಆಮೇಲೆ ಕಾಳು ಬೀಳುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇದರ ಜೊತೆಗೆ ಈ ಒಂದು ನಮ್ಮ ಹಾಸನ ಜಿಲ್ಲೆಯಲ್ಲಿ 70-80% ಮಣ್ಣುಗಳು ಏನಂತಂದ್ರೆ ಸತುವಿನ ಕೊರತೆಯನ್ನು ಕಾಣ್ತಾ ಇದೆ. ಸೊ ಈ ನೆಲಗಡಲೆಯಿಂದ ಒಂದು ಒಳ್ಳೆ ಇಳುವರಿ ನಾವು ನಿರೀಕ್ಷೆ ಮಾಡ್ಕೊಳ್ಳೋದಾದ್ರೆ ಸತುವಿನ ಸಲ್ಫೇಟ್ ಅನ್ನು ಪ್ರತಿ ಎಕರೆಗೆ 4 ಕೆಜಿಯಷ್ಟು ನಾವು ಹಾಕಬೇಕಾಗಿದೆ. ಜೊತೆಗೆ ಬೋರಾನ್ ಕೂಡ ಒಂದು ಅವಶ್ಯಕತೆ ಇದೆ, ಅದನ್ನು ಕೂಡ ಬೊರಾಕ್ಸ್ ರೂಪದಲ್ಲಿ 4 ಕೆಜಿ ಹಾಕೊಳ್ಳೋದು ಒಂದು ಅವಶ್ಯಕತೆ ಇದೆ. ಸೊ ಇವನ್ನ ನಾವು ಮಾಡ್ಕೊಳ್ಳೋದ್ರಿಂದ ಏನಂತಂದ್ರೆ ಒಂದು ಒಳ್ಳೆ ಇಳುವರಿಯನ್ನ ತೆಗೆಯಲಿಕ್ಕೆ ಅವಕಾಶ ಇದೆ. ಇನ್ನು ಎರಡು ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೆನಪಿಡಬೇಕು. ಏನು ಅಂತಂದ್ರೆ ಈ ನೆಲಗಡಲೆಯಲ್ಲಿ ಕಾಯಿಗಳು ಬಲಿಲಿಕ್ಕೆ ಏನು ಅಂತಂದ್ರೆ ಕ್ಯಾಲ್ಸಿಯಂ ಔಷಧ ಅವಶ್ಯಕತೆ ತುಂಬಾ ಇದೆ. ಆಮೇಲೆ ಕಾಳಿನಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗಲಿಕ್ಕೆ ಗಂಧಕದ ಅಂಶ ತುಂಬಾ ಅವಶ್ಯಕತೆ ಇದೆ. ಈ ಎರಡೂ ಪೋಷಕಾಂಶಗಳನ್ನ ಪೂರೈಕೆ ಮಾಡುವಂತ ಒಂದು ಗೊಬ್ಬರ ಅಂತಂದ್ರೆ ಜಿಪ್ಸಮ್ ಅಂತ ಹೇಳ್ಬೋದು. ಜಿಪ್ಸಮ್ ಅನ್ನು ನಾವು ಪ್ರತಿ ಎಕರೆಗೆ 200 ಕೆಜಿಯಷ್ಟು ಬಿತ್ತುವ ಸಮಯದಲ್ಲಾಗ್ಲಿ ಕೊನೆ ಅಂತರ್ಬೇಸಾಯ ಮಾಡು 30-35 ದಿವಸದ ನಂತರ ಏನು ಅಂತರ್ಬೇಸಾಯ ಮಾಡ್ತೇವಲ್ಲ ಆ ಟೈಮ್ನಲ್ಲಿ ಸಾಲುಗಳ ಪಕ್ಕದಲ್ಲಿ ನಾವು ಜಿಪ್ಸಮ್ ಅನ್ನು ಹಾಕಿ ಮಣ್ಣು ಏರಿಸೋದು ಬಹಳ ಮುಖ್ಯ. ಈ ಎರಡೂ ಪೋಷಕಾಂಶಗಳು ಏನು ಅಂತಂದ್ರೆ ಕಾಯಿ ಬಲಿಲಿಕ್ಕೆ ಮತ್ತು ಎಣ್ಣೆ ಅಂಶ ಜಾಸ್ತಿ ಮಾಡಲಿಕ್ಕೆ ತುಂಬಾ ಸಹಕಾರಿ ಮಾಡೋದ್ರಿಂದ ಜಿಪ್ಸಮ್ ಅನ್ನ ನಾವು 200 ಕೆಜಿಯಷ್ಟು ಪ್ರತಿ ಎಕರೆಗೆ ಬಿತ್ತುವ ಪೂರ್ವದಲ್ಲಾಗ್ಲಿ ಅಥವಾ ಬಿತ್ತನೆ ಮಾಡಿದ 30-35 ದಿವಸ ನಂತರ ಸಾಲುಗಳ ಪಕ್ಕದಲ್ಲಿ ಹರಡಿ ಕೊನೆಗೆ ಅಂತರ್ಬೇಸಾಯ ಮಾಡೋದ್ರಿಂದ ನಾವು ಇದನ್ನ ಒಳ್ಳೆ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ. ಇವನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಒಂದು ಪ್ರತಿ ಎಕರೆಗೆ ನಾವು ಏನು ಅಂತಂದ್ರೆ 4 ಕ್ವಿಂಟಾಲ್ ಇಳುವರಿನ ಪಡಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ಮಾಡೋದ್ರಿಂದ ಏನಂತಂದ್ರೆ ನಾವು ಒಂದು ಒಳ್ಳೆಯ ಉತ್ಪಾದನೆ ತೆಗಲಿಕ್ಕೆ ಸಾಧ್ಯತೆ ಇದೆ. ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ ಅನುಭವಿ ಕೃಷಿಕರೊಂದಿಗೆ ಸಂವಾದ ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ ಆಲಿಸಿ ಅನುಸರಿಸಿ ಪ್ರತಿ ಭಾನುವಾರ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ. ಇನ್ನು ಎರಡನೇ ಬೆಳೆ ನಾವು ತೆಗೆದುಕೊಳ್ಳೋದಾದ್ರೆ ಸೂರ್ಯಕಾಂತಿ ಬೆಳೆ. ಈ ಸೂರ್ಯಕಾಂತಿ ಬೆಳೆಯನ್ನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಳೆಬೀಡು ಬೇಲೂರು ಈ ಸುತ್ತಮುತ್ತಲು ಪ್ರದೇಶದಲ್ಲಿ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇದು ಕೂಡ ಏನು ಅಂತಂದ್ರೆ ಮತ್ತು ನೆಲಗಡಲೆ ಮತ್ತು ಈ ಸೂರ್ಯಕಾಂತಿ ಬೆಳೆಗೆ ವ್ಯತ್ಯಾಸವನ್ನು ನೋಡಿದಾಗ ಇದೇನು ಅಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳೆಯುವಂತಹ ಒಂದು ಬೆಳೆ, ಶೀತ ವಲಯದ ಬೆಳೆ ಅಂತ ಹೇಳ್ತೇವೆ. ಆದ್ರೆ ಇದು ಫೋಟೋ ಇನ್ಸೆನ್ಸಿಟಿವ್ ಕ್ರಾಪ್, ವರ್ಷದ ಎಲ್ಲ ಅಷ್ಟೇ ಉಷ್ಣತೆ ವ್ಯತ್ಯಾಸ ಇದ್ರೂ ಕೂಡ ತಡೆದುಕೊಂಡು ಬೆಳೆಯುವಂತಹ ಬೆಳೆ. ಜೂನ್ ಜುಲೈ ಮುಂಗಾರಿನಲ್ಲಾಗ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ಚಳಿಗಾಲದಲ್ಲಾಗ್ಲಿ, ಜನವರಿ ಫೆಬ್ರವರಿ ಬೇಸಿಗೆಯಲ್ಲಾಗ್ಲಿ ಬಿತ್ತನೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಇರುವಂತಹ ಒಂದು ಒಳ್ಳೆ ಬೆಳೆ. ಆಮೇಲೆ ಈ ಬೆಳೆ ಮಾಡುವುದಾದ್ರೆ ಇದರಲ್ಲಿ ಸಾಕಷ್ಟು ಸುಧಾರಿತ ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. KBSH 41 ಹಿಡ್ಕೊಂಡು 53 KBSH 41, 42, 44, 53 ಹೀಗೆ ಅನೇಕ ಒಂದು ಸಂಕರ್ಣ ತಳಿಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಇವುಗಳ ಒಂದು ಬೀಜದ ಲಭ್ಯತೆ ರೈತರಿಗೆ ಒಂದು ಪ್ರಶ್ನೆ ಕಾಡುವುದು ಸಹಜ. ನಮ್ಮ ಏನು ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರು ಇದೆಯಲ್ಲ, ಅಲ್ಲಿ NSP ಘಟಕ ಇದೆ, ಬೀಜ ವಿತರಣಾ ಘಟಕ ಇದೆ, ಅಲ್ಲಿ ಸಂಪರ್ಕ ಮಾಡಿಕೊಳ್ಳೋದ್ರಿಂದ ಈ ಬೀಜಗಳ ಒಂದು ಲಭ್ಯತೆಯನ್ನು ಮಾಡ್ಕೋಬಹುದು. ಅಥವಾ ರೈತ ಸಂಪರ್ಕ ಕೇಂದ್ರದ ಮೂಲಕ ಆದರೂ ತರಿಸಿಕೊಂಡು ಕೂಡ ತಾವು ಬಿತ್ತನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬಹುದು. ಇನ್ನು ಈ ಬೀಜದ ಒಂದು ಪ್ರಮಾಣಕ್ಕೆ ಬಂದ್ರೆ ಈ ಸಂಕರ್ಣ ತಳಿಗಳನ್ನು ನಾವು ಬಳಕೆ ಮಾಡ್ಕೊಳ್ತಾದ್ರೆ ಪ್ರತಿ ಎಕರೆಗೆ 2 KG ಬೀಜ ಬೇಕಾಗುತ್ತೆ. ಇನ್ನು ಬಿತ್ತನೆ ಅಂತರ ತೆಗೆದುಕೊಂಡ್ರೆ 2 ಅಡಿ ಸಾಲಿನಿಂದ ಸಾಲಿಗೆ 2 ಅಡಿ ಆಮೇಲೆ ಸಸಿಯಿಂದ ಸಸಿಗೆ 1 ಅಡಿ ಅಂತರ ಕೊಟ್ಟು ಬಿತ್ತನೆ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಒಳ್ಳೆ ಇಳುವರಿ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಇನ್ನು ನಾವು ಈ ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ 15 KG ಸಾರಜನಕ, 20 KG ರಂಜಕ ಮತ್ತು 15 KG ಪೊಟ್ಯಾಶ್ ಇರುವಂತಹ ರಸಗೊಬ್ಬರಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಬಿತ್ತುವ ಪೂರ್ವದಲ್ಲಿ ಹಾಕೊಂಡು ಆಮೇಲೆ ಕಾಳುಗಳನ್ನು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಇಳುವರಿ ತೆಗಿಲಿಕ್ಕೆ ಸಾಧ್ಯತೆ ಇದೆ. ನಾನು ಯಾವುದೇ ಎಣ್ಣೆ ಕಾಳುಗಳ ಬೆಳೆ ಚರ್ಚೆ ಮಾಡಬೇಕಾದ್ರೆ ಆ ಎಣ್ಣೆ ಉತ್ಪಾದನೆ ಆಗಲಿಕ್ಕೆ ಏನು ಒಂದು ಕ್ರಿಯೆ ನಡೆಯುತ್ತಲ್ಲ ಅದರಲ್ಲಿ ಗಂಧಕದ ಅಂಶ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹೀಗಾಗಿ ಈ ಬೆಳೆಗೂ ಕೂಡ ನಾವು ಗಂಧಕವನ್ನ ಪ್ರತಿ ಎಕರೆಗೆ 12-20 KG ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಇದನ್ನು ಹಾಕೋದಾದ್ರೆ ಜಿಪ್ಸಮ್ ಮೂಲಕ ನಾವು ಹಾಕಬಹುದು. ಸುಮಾರು 80 KG ಜಿಪ್ಸಮ್ ಅನ್ನ ಹಾಕೋದ್ರಿಂದ 12-15 KG ಗಂಧಕ ನಾವು ಪೂರೈಕೆ ಮಾಡಿದಂಗೆ ಆಗುತ್ತೆ. ಸೊ ಇಷ್ಟೆಲ್ಲ ಕ್ರಮಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಇದಕ್ಕೂ ಕೂಡ ನಾವು ಸತುವಿನ ಸಲ್ಫೇಟ್ ಮತ್ತು ಬೋರಾಕ್ಸ್ ಅನ್ನು ಏನು ನೆಲಗಡಲೆಗೆ ಶಿಫಾರಸು ಮಾಡಿದೀವಲ್ಲ 4 KG ಮತ್ತು 6 KG ಹಾಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ಈ ಎಲ್ಲ ಪ್ರಯತ್ನಗಳನ್ನ ಅಥವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ರೆ ಎಕರೆಗೆ ಒಂದು 4-5 ಕ್ವಿಂಟಾಲ್ ಪ್ರತಿ ಎಕರೆ ಪ್ರದೇಶದಿಂದ ಇಳುವರಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖವಾದಂತಹ ಬೆಳೆ, ಅದನ್ನು ಪೂರ್ವ ಮುಂಗಾರಿನಲ್ಲಿ ಬೆಳೆಯುವಂತಹ ಬೆಳೆ ಅಂತಂದ್ರೆ ಎಳ್ಳು. ಈ ಹಳ್ಳಿ ಮೈಸೂರು ಕಡೆ ಏನು ಭತ್ತ ಮಾಡ್ತಾರಲ್ಲ, ಅಂತ ಒಂದು ಪ್ರದೇಶದಲ್ಲಿ ಈ ಭತ್ತ ನಾಟಿ ಮಾಡುವ ಪೂರ್ವದಲ್ಲಿ ಏನಂತಂದ್ರೆ ಎಳ್ಳನ್ನು ಎರಚುವಂತಹದ್ದನ್ನು ನಾವು ನೋಡ್ತೇವೆ. ಎಳ್ಳಿನಲ್ಲಿ 2 ತಳಿಗಳನ್ನು ನಾವು ನೋಡ್ತಾ ಇದ್ದೀವಿ, GT1 ಮತ್ತು TME3 ಅಂತ ಹೇಳಿ. GT1 ಇದು ಏನು ಅಂತಂದ್ರೆ ಬಿಳಿ ಎಳ್ಳು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಾವು 1 ಎಕರೆಗೆ 2 KG ಬೀಜವನ್ನು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಸಾಲಿನಿಂದ ಬಿತ್ತುವುದಾದ್ರೆ 12 ಇಂಚು ಅಥವಾ 1 ಅಡಿ ಅಂತರ ಕೊಟ್ಟು ಬಿತ್ತನೆ ಮಾಡಬೇಕು. ಇನ್ನು ರಸಗೊಬ್ಬರಗಳ ಪ್ರಮಾಣಕ್ಕೆ ಬಂದರೆ 15 KG ಸಾರಜನಕ, 10 KG ರಂಜಕ, 10 KG ಪೊಟಾಶ್ ಇರುವಂತ ಗೊಬ್ಬರಗಳನ್ನು ಹಾಕೊಂಡು ಬಿತ್ತನೆ ಮಾಡಿದ್ರೆ 2-2.5 ಕ್ವಿಂಟಾಲ್ ಇಳುವರಿ ಪ್ರತಿ ಎಕರೆಗೆ ನಿರೀಕ್ಷೆ ಮಾಡ್ಕೋಬಹುದು. ಇನ್ನೊಂದು ಮುಖ್ಯವಾದಂತಹ ಬೆಳೆ ಏನು ಅಂತಂದ್ರೆ ಉಚ್ಚೆಳ್ಳು, ಅಥವಾ ಉತ್ತರ ಕರ್ನಾಟಕ ಹೋದ್ರೆ ಗುರೆಳ್ಳು ಅಂತ ಕೂಡ ಕರೀತಾರ. ಇಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ನೋಡೋದಾದ್ರೆ ಈ ಉಚ್ಚೆಳ್ಳನ್ನ ರಾಗಿಯಲ್ಲಿ ಅಂತರ ಬೆಳೆಯಾಗಿ ಬೆಳೆಯುವುದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದೀವಿ. ಸೊ ಇದರಲ್ಲಿ ಪ್ರಮುಖವಾದಂತಹ 2 ತಳಿಗಳು ನಮ್ಮ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಏನಿದೆಯಲ್ಲ ಇದರ ಒಂದು ಅಡಿಯಲ್ಲಿ KBN 1 No. 71 ಅನ್ನುವಂತ 2 ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇವೆಲ್ಲ ಏನು ಅಂತಂದ್ರೆ 3 ತಿಂಗಳಿಗೆ ಕಟಾವು ಬರುವಂತಹ ಒಂದು ತಳಿಗಳು. ಈ ಒಂದು ಬೆಳೆಯನ್ನು ಮಾಡೋದಾದ್ರೆ ನಾವು ಜೂನ್ ಜುಲೈ ತುಂಬಾ ಸೂಕ್ತವಾದಂತಹ ಕಾಲ, ಇವನ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೂಡ ನಾವು ಬಿತ್ತನೆ ಮಾಡಬಹುದು. ಬೀಜದ ಪ್ರಮಾಣಕ್ಕೆ ಬಂದ್ರೂ ಒಂದು 600 ಗ್ರಾಂ ಪ್ರತಿ ಎಕರೆ ಬೀಜ ಸಾಕಾಗುತ್ತೆ. ಇದನ್ನು ಕೂಡ ನಾವು 1 ಅಡಿ ಅಂತರದಲ್ಲಿ ನಾವು ಬಿತ್ತನೆ ಮಾಡಿ ಏನು ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರಗಳು ಬೇಕಾಗುತ್ತೆ. ಈ ಒಂದು ಬೆಳೆಗೆ 8 KG ಸಾರಜನಕ, 16 KG ರಂಜಕ ಮತ್ತು 8 KG ಪೊಟ್ಯಾಶ್ ಇರುವಂತಹ ರಸಗೊಬ್ಬರಗಳನ್ನು ಹಾಕಿ ಬಿತ್ತನೆ ಮಾಡಿ ಒಂದು ಅಂತರ ಬೇಸಾಯ ಮಾಡಿ ನಾವು ಬೆಳೆ ಮಾಡಿದ್ದೇ ಆದ್ರೆ ಪ್ರತಿ ಎಕರೆ ಒಂದು ಪ್ರದೇಶದಿಂದ 2 ಕ್ವಿಂಟಾಲ್ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ನಾನು ಹೇಳೋದಾದ್ರೆ ಹರಳು. ಹರಳು ಕೂಡ ನಾವು ಏನು ಅಂತಂದ್ರೆ ಆಲೂಗಡ್ಡೆ ಜೊತೆ ಮಿಶ್ರ ಬೆಳೆಯಾಗಿ ಬೆಳೆದು ನಾವು ನೋಡ್ತಾ ಇದ್ದೇವೆ, ಬಲೆ ಬೆಳೆಯಾಗಿ ಕೂಡ ಬೆಳೆದು ನಾವು ನೋಡ್ತಾ ಇದ್ದೇವೆ. ಸೊ ಇದನ್ನ ನಾವು ಇಡೀ ಬೆಳೆಯಾಗಿ ಬೆಳೆಯೋದಾದ್ರೆ ಇದರಲ್ಲಿ ಕೂಡ ರೋಸಿ ಅನ್ನುವಂತ ಒಂದು ತಳಿ ಇದೆ, 120 140 ದಿವಸಕ್ಕೆ ಕಟಾವಿಗೆ ಬರುವಂತಹದ್ದು. ಅದರ ಜೊತೆಗೆ ಹೈಬ್ರಿಡ್ ತಳಿಗಳಾದಂತ DCH-32, DCH-32, DCH-172 ಈ ಎರಡು ಸಂಕರ್ಣ ತಳಿಗಳನ್ನು ಕೂಡ ರೈತರು ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಇವನ್ನು ಮಾಡೋದಾದ್ರೆ ಅಂತರ ತುಂಬಾ ಜಾಸ್ತಿ ಕೊಟ್ಟು ಮಾಡಬೇಕಾಗತ್ತೆ. 3 ಅಡಿ ಅಂದ್ರೆ 90 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ ಅಂತರ ಪಡಬೇಕಾಗತ್ತೆ. ಅಂದ್ರೆ ಸಸಿಯಿಂದ ಸಸಿಗೆ ನಮ್ಗೆ 1.5 ಅಡಿ ಅಥವಾ 45 ಸೆಂಟಿಮೀಟರ್ ಸಸಿಯಿಂದ ಸಸಿಗೆ ಅಂತರ ಕೊಟ್ಟು ಬೀಜ ಬಿತ್ತನೆ ಮಾಡಬೇಕಾಗತ್ತೆ. ಇದಕ್ಕೂ ಕೂಡ ನಾವು ಸಾವಯವ ಗೊಬ್ಬರಗಳನ್ನ 2 ಟನ್ ಪ್ರತಿ ಎಕರೆಗೆ ಹಾಕಬೇಕಾಗತ್ತೆ. ಜೊತೆಗೆ ಈ ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ 15 ಕೆಜಿ ಸಾರಜನಕ, 15 ಕೆಜಿ ರಂಜಕ, 10 ಕೆಜಿ ಪೊಟಾಶ್ ಇರುವಂತ ಗೊಬ್ಬರವನ್ನ ಮೂಲ ಗೊಬ್ಬರವಾಗಿ ಕೊಟ್ಟು ಬಿತ್ತನೆ ಮಾಡುವುದು ಹೆಚ್ಚು ಸೂಕ್ತ. ಈ ತರ ಮಾಡೋದ್ರಿಂದ 1-5 ಕ್ವಿಂಟಾಲ್ ಇಳುವರಿಯನ್ನ ಇಡೀ ಬೆಳೆಯಾಗಿ ಬೆಳೆದಾಗ ನಾವು ನಿರೀಕ್ಷೆ ಮಾಡಬಹುದು. ಸೊ ಈ ತರ ನಮ್ಮ ಒಂದು ಏನು ಅಂತಂದ್ರೆ ಖಾದ್ಯ ತೈಲ ಬೆಳೆಗಳನ್ನು ಹಾಸನದಲ್ಲಿ ಎಲ್ಲೆಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾನು ಮಾಹಿತಿ ಕೊಟ್ಟೆ. ಸೊ ರೈತರಿಗೆ ಏನು ಅಂತಂದ್ರೆ ಈ ನೆಲಗಡಲೆ ಬೆಳೆ ಆಗ್ಲಿ, ಸೂರ್ಯಕಾಂತಿ ಆಗ್ಲಿ, ಅಥವಾ ಎಳ್ಳಾಗ್ಲಿ, ಎಳ್ಳಂತೂ ಈಗಾಗಲೇ ರೈತರು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಕೂಡ ಒಂದು ಒಳ್ಳೆ ಅವಕಾಶ ಇದೆ. ಯಾಕಂತಂದ್ರೆ ಜೂನ್ ಪೂರ್ವದಲ್ಲಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಮುಂದೆ ನಿಮಗೆ 1-3 ತಿಂಗಳಲ್ಲಿ ಭೂಮಿ ಖಾಲಿ ಆಗುತ್ತೆ. ಆ ಟೈಮಲ್ಲಿ ಭತ್ತವನ್ನು ನಾಟಿ ಮಾಡ್ಕೊಳ್ಳಿಕ್ಕೆ ರೈತರು ವ್ಯವಸ್ಥೆ ಮಾಡ್ಕೊಳ್ತಾರೆ ಅನ್ನೋದನ್ನ ನಾವು ನೋಡಿದೀವಿ. ಸೊ ಈ ಒಂದು ಬೆಳೆಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಏನು ಅಂತಂದ್ರೆ ಈ ಹೊರದೇಶದಿಂದ ಸಾಕಷ್ಟು ಖರ್ಚು ಮಾಡಿ ಎಣ್ಣೆ ಖಾದ್ಯ ತೈಲಗಳನ್ನು ನಾವು ತರಿಸ್ತಾ ಇದೇವಲ್ಲ, ಅದರ ಹೊರೆಯನ್ನ ನಾವು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ವೆಚ್ಚ ಮಾಡುವಂತಹ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಡಾಕ್ಟ್ರೆ, ಪ್ರತಿಯೊಂದು ಬೆಳೆಯನ್ನು ಏಕ ಬೆಳೆಯಾಗಿ ಬೆಳೆಯುವುದರ ಬದಲು ಬೇರೆ ಬೆಳೆಯೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆದ್ಕೊಳ್ಳೋದು ಒಳ್ಳೇದು ಅಂತ ಮುಂಗಾರಿನಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ. ಅಂದ್ರೆ ಒಂದು ಎಣ್ಣೆಕಾಳು ಬೆಳೆ, ಒಂದು ದ್ವಿದಳ ಧಾನ್ಯದ ಬೆಳೆ, ಒಂದು ಏಕದಳ ಧಾನ್ಯದ ಬೆಳೆ, ಹಿಂದೆಲ್ಲ ನೋಡಿದ್ರೆ ಎಳ್ಳು ಹಾಕೋರು, ಜೋಳ ಹಾಕೋರು, ಜೊತೆಗೆ ಹೆಸರು ಉದ್ದು ಅಲಸಂದೆ ಹಾಕೋರು. ಎಣ್ಣೆಕಾಳು ಬೆಳೆ ಜೊತೆ ಏನನ್ನ ಚೆನ್ನಾಗಿ ಬೆರೆಸಿ ಬೆಳಿಬಹುದು ಅಂತೀರಿ? ನೆಲಗಡಲೆ ತಗೊಳ್ಕೊಂಡ್ರೆ 8 ಸಾಲು ನೆಡಗಲ್ಲೇ 2 ಸಾಲು ತೊಗರಿ ಹಾಕುವಂತದ್ದು ನಾವು ನೋಡ್ತಾ ಇದೀವಿ, 8:2 ಅಂತೇಳಿ. ಅದೇ ತಳಿ ನಾವು ಸೂರ್ಯಕಾಂತಿ ಮತ್ತು ನೆಲಗಡಲೆಯನ್ನು ಮಿಶ್ರ ಬೆಳೆಯಾಗಿ ಬೆಳೆದು ನಾವು ನೋಡ್ತಾ ಇದೀವಿ. ನೆಲಗಡಲೆ ಸಜ್ಜೆಯನ್ನು ಅಂತರ ಬೆಳೆಯಾಗಿ ಬೆಳೆದು ಕೂಡ ನಾವು ನೋಡ್ತಾ ಇದೀವಿ. ಆಮೇಲೆ ಸೂರ್ಯಕಾಂತಿ ಜೊತೆ ಹೋದ್ರೆ ನೈಜರ್ ಅಥವಾ ಉಚ್ಚೆಳ್ಳು ಮಿಶ್ರ ಬೆಳೆಯಾಗಿ ಬೆಳೆದು ನೋಡ್ತಾ ಇದೀವಿ. ಆತರ ಮಾಡೋದ್ರಿಂದ ಈ ಉಚ್ಚೆಳ್ಳು ಅಥವಾ ಏನಂತೀರಿ ನೀವು ಗುರೆಳ್ಳು ಅಂತ ನಾವು ಕರಿತೇವಲ್ಲ, ಇವು ಏನು ಅಂತಂದ್ರೆ ಈ ಜೇನುನೊಣಗಳನ್ನು ಹೆಚ್ಚು ಆಕರ್ಷಣೆ ಮಾಡುವಂತ ಗುಣ ಹೊಂದಿರೋದ್ರಿಂದ ಇಳುವರಿ ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೂರ್ಯಕಾಂತಿಯಲ್ಲಿ. ಮುಂಗಾರಿನಲ್ಲಿ ನಮ್ಮಲ್ಲಿ ಪ್ರಧಾನವಾಗಿ ಬಂದಿರುವಂತಹ ಬೆಳೆ ಈಗ ಅಂದ್ರೆ ಮುಸ್ಕಿನ ಜೋಳ. ಈ ಮುಸ್ಕಿನ ಜೋಳದ ಜೊತೆ ಏನಾದರೂ ಅವಕಾಶ ಇದೆಯೇ? ಅದರಲ್ಲಿ ಮಾಡುವುದಾದ್ರೆ ಸೋಯಾ ಅವರೆಯನ್ನ ನಮ್ಮ ವಿಶ್ವವಿದ್ಯಾಲಯ ಶಿಫಾರಸು ಮಾಡಿದೆ. ಸೊ ಇದನ್ನು ಮಾಡುವಂತ ಹೇಗೆ ಅಂತಂದ್ರೆ, ಸಾಮಾನ್ಯವಾಗಿ ಮುಸ್ಕಿನ ಜೋಳವನ್ನ ನಾವು 2 ಅಡಿ ಅಂತರದಲ್ಲಿ ಬಿತ್ತನೆ ಮಾಡ್ತೀವಿ. ಇಲ್ಲಿ ಸಾಲಗಳ ಒಂದು ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಎರಡೂ ಸಾಲುಗಳ ಮಧ್ಯದ ಅಂತರವನ್ನು 45 ಸೆಂಟಿಮೀಟರ್ಗೆ ಕಡಿಮೆ ಮಾಡಿಕೊಂಡು ಆ ಎರಡೂ ಸಾಲುಗಳ ಮಧ್ಯದ ಅಂತರವನ್ನು 90 ಸೆಂಟಿಮೀಟರ್ಗೆ ಹೆಚ್ಚಿಗೆ ಮಾಡಿಕೊಂಡು ಆ 90 ಸೆಂಟಿಮೀಟರ್ ಮಧ್ಯ ಇರುವಂತ ಜಾಗವನ್ನು ನಾವು 2 ಸಾಲು ಸೋಯಾ ಅವರೆಯನ್ನು ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಗೆ ಈ ಬೇರೆ ಬೆಳೆಗಳನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಬಟ್ ವಿಶ್ವವಿದ್ಯಾಲಯದ ಒಂದು ಸಂಶೋಧನೆ ಮತ್ತು ಶಿಫಾರಸು ನೋಡೋದಾದ್ರೆ ಸೋಯಾ ಅವರೆ ಮತ್ತು ಮುಸುಕಿನ ಜೋಳ ಒಂದು ಒಳ್ಳೆಯ ಬೆಳೆ ಪದ್ಧತಿ. ಯಾವ ತಳಿ ಬಳಸಬಹುದು ಸೋಯಾ ಅವರೆ? ಸೋರೆ KB-79 ಅಂತ ಹೇಳಿದೆ, ಹಾರ್ಡಿ ಇದೆ, ಮೊನೆಟ್ಟಾ ಇದೆ, KHSB-2 ಅಂತ ಹೇಳಿದೆ. ಈ ತಳಿಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅಲ್ವಾ? ಏನೇ ಬೆಳೆಯೋದಾದ್ರೂ 2 ಅಥವಾ 3 ಬೆಳೆಗಳನ್ನು ಒಟ್ಟಿಗೆ ಬೆಳಕೊಂಡ್ರೆ ರೈತರಿಗೆ ಹೆಚ್ಚು ಲಾಭ ಅಲ್ಲ? ಖಂಡಿತ. ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಬೆಳೆ ಕೈ ಕೊಟ್ಟರೆ ಇನ್ನೊಂದು ಬೆಳೆಯಿಂದ ಅವರು ಆದಾಯ ಪಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಹವಾಮಾನದ ವೈಪರೀತ್ಯದಿಂದ ಕೆಲವೊಂದು ಬೆಳೆಗಳು ಹಾಳಾಗುವಂತಹ ಸನ್ನಿವೇಶ ಬಂದಾಗ ಇನ್ನೊಂದು ಬೆಳೆ ಅವ್ರ ಕೈ ಹಿಡಿಯುವಂತ ಒಂದು ಸನ್ನಿವೇಶ ಮಿಶ್ರ ಬೆಳೆಯಲ್ಲಿ ಅನುಕೂಲತೆ ಇರೋದ್ರಿಂದ ಅದನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳಿ ಕೂಡ ನನ್ನ ಅಭಿಪ್ರಾಯ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಭೈರಪ್ಪನವರವರೇ ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? ನನ್ನ ಒಂದು ಮೊಬೈಲ್ ಸಂಖ್ಯೆ ರೈತ ಬಾಂಧವರು ಬರ್ಕೊಳ್ಳಿಕ್ಕೆ ವಿನಂತಿ ಮಾಡ್ಕೊಳ್ತೇನೆ. 8-7-6-2-2-1-8-6-0. ಇನ್ನೊಮ್ಮೆ 8-7-6-2-2-1-8-6-0. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8-7-6-2-2-2-1-8-6-0. ಒಳ್ಳೇದು ಡಾಕ್ಟರ್ ST ಭೈರಪ್ಪನವರವರೇ, ಇದುವರೆಗೂ ಕೂಡ ಮುಂಗಾರಿಗೆ ಸೂಕ್ತವಾದಂತಹ ಎಣ್ಣೆಕಾಳು ಬೆಳೆಗಳು, ಅವುಗಳ ವೈಜ್ಞಾನಿಕ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮುಂಗಾರಿಗೆ ಸೂಕ್ತವಾದ ಎಣ್ಣೆಕಾಳು ಬೆಳೆಗಳ ಬೇಸಾಯದ ಬಗ್ಗೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದ ಡಾ ಎಸ್ ಟಿ ಭೈರಪ್ಪನವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ.